ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಆ್ಯಸ್ ಯು ನೋ, ನಿಮಗೆ ಮೊದಲೇ ತಿಳಿದಂತೆ, ನಮ್ಮ ಈ ಋಷಿಮುನಿಗಳು ತಪಸ್ವಿಗಳು ಮಹಾನ್ ಮಹಾನ್ ಋಷಿಗಳಿದ್ದಾರೆ, ಇವರಿಗೆ ಈ ದೇಹ, ಈ ನಾಮ, ಈ ರೂಪ, ಈ ಹೆಸರು ಬಗ್ಗೆ ಏನು ಅಭಿಮಾನವೇ ಇರಲಿಲ್ಲ. ಒಂದು ಪರ್ಸೆಂಟ್ ಕೂಡ ಅಂದರೆ ಜೀರೋ ಅಂತಂದ್ರೆ ಚಿಂತೆ ಇಲ್ಲ, ಅವರಿಗೇನು ಅಭಿಮಾನ ಇಲ್ಲ. ಹೀಗಾಗಿ ನಮ್ಮ ನಿಮ್ಮ ಹಾಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಿರ್ಲಿಲ್ಲ, ಡೈರಿ ಬರೆಯೋದು, ಡೇಟ್ ಹಾಕೋದು. ವರ್ಷಗಟ್ಟಲೆ ತಪಸ್ಸಿಗೆ ಕೂತ್ಬಿಟ್ರೆ ಹಗಲೆಷ್ಟೋ ರಾತ್ರಿ ಎಷ್ಟೋ ಹೋಗ್ಬಿಟ್ಟು ತಿಂಗಳುಗಳು ವಾರಗಳು ಕಳೆದೋಗ್ಬಿಟ್ಟು ತಿಥಿಗಳು ಕಳೆದೋಗ್ಬಿಟ್ಟು ಯಾವ ಡೇಟ್ ಯಾರು ಬರೀಬೇಕು? ನಾನು ಲೇಖಕ ಭಾರಿ ಭಾರಿ ಅಂದ್ರೆ ಅವ್ರು ಏನು ಬರೀತಿದ್ರು ಅಂದ್ರೆ ಕೊನೆಗೆ ತಮ್ಮ ಗುರುಗಳ ಹೆಸರು ಬರೆದ್ಬಿಟ್ಟು ಸಮರ್ಪಣೆ ಮಾಡ್ತಾರೆ. ಎಲ್ಲಾ ಗ್ರಂಥದಲ್ಲಿ ನೋಡಿದ್ರು ತಮ್ಮ ಗುರುಗಳ ಹೆಸರನ್ನು ಹೇಳಿ ಸಮರ್ಪಣೆ ಮಾಡ್ತಾರೆ ಅಷ್ಟೆ, ತಮ್ಮ ಹೆಸರು ಎಲ್ಲೂ ಹಾಕೋತಿದ್ದಿಲ್ಲ. ಹೀಗಾಗಿ ನಮಗೆ ರೆಕಾರ್ಡ್ಸ್ ಇಲ್ಲ. ಅದಕ್ಕೆ ಅಂತಾರೆ ಶೃಂಗೇರಿಯವರು ಅಂತಾರೆ, ಶಂಕರಾಚಾರ್ಯರು 32 ವರ್ಷ ಮಾತ್ರ ಜೀವನ ಮಾಡಿದರು ಅಂತ. ಅವರು ಕಾಂತಿ ಆಚಾರ್ಯ ಹೇಳ್ತಾರೆ 72 ವರ್ಷ ಜೀವನ ಮಾಡಿದ್ರು ಅಂತ. ಅವ್ರು ಇವರು 32 ವರ್ಷ ಮಾಡಿದ್ರೆ ಇವ್ರದೇ ಆದಂಥ ಒಂದು ಇತಿಹಾಸ ಇದೆ, ಕಥೆ ಇದೆ. ಅದಕ್ಕೆ ಶಂಕರ ದಿಗ್ವಿಜಯ ಅಂತ ಕರೀತಾರೆ. ಅವ್ರಿಗೆ 75 ವರ್ಷ 72 ವರ್ಷ ಬಾಳಿದ್ರು ಅಂತ ಹೇಳಿದ್ರೆ ಅವ್ರದೇ ಒಂದು ಹಿಸ್ಟ್ರಿ ಇದೆ. ಅದು ಸತ್ಯನೇ, ಇದು ಸತ್ಯನೇ. ಅವರ ಅಭಿಮಾನಕ್ಕೆ ಬಿಟ್ಬಿಡೋದು ನಿರ್ಣಯ ಯಾರಿಗೂ ಮಾಡಲಿಕ್ಕಾಗೋದಿಲ್ಲ. ಯಾರಂತೂ ರೆಕಾರ್ಡ್ಸ್ ಇಲ್ಲ, ಕರಾರುವಾಕ್ಕಾಗಿ ಎವಿಡೆನ್ಸಸ್ಸು ರೆಕಾರ್ಡ್ಸು ಯಾರತ್ರೂ ಇಲ್ಲ. ಹಾಗೆ ಈ ದೃಶ್ಯ ವಿವೇಕ ಸುಂದರವಾದ ಗ್ರಂಥ, ಎರಡನೇ ಮಾತೇ ಇಲ್ಲ ಇದರೊಳಗೆ. ಅದು ಯಾರು ಬರೆದದ್ದು? ಒಬ್ಬರಂತಾರೆ ವಿದ್ಯಾರಣ್ಯರು ಬರೆದದ್ದು, ಒಬ್ಬರಂತಾರೆ ಅವರ ಗುರುಗಳಾದಂತಹ ವಿದ್ಯಾಭಾರತಿ, ಯಾರವರು? ಭಾರತೀ ತೀರ್ಥ, ಭಾರತೀ ತೀರ್ಥ ಅಥವಾ ಹೋಗಿಬಿಡಿ ವ್ಯಾಖ್ಯಗಳ ಶಂಕರಾಚಾರ್ಯ ಬರ್ದಾರ ಅಂತ ಹೇಳ್ತಾರೆ. ನಾವು ಮೂರನೇ ಒಪಿನಿಯನ್ ಇದೆ. ಯಾರೇ ಮಾತಾಡಿದ್ರು ಶಂಕರಾಚಾರ್ಯ ಮಾತಾಡ್ತಾರೆ, ಅವ್ರು ಬಿಟ್ಟು ಬೇರೆ ಏನು ಮಾತಾಡೋದಿಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಶಂಕರಾಚಾರ್ಯರಿಗೆ, ಭಗವತ್ಪಾದಾಚಾರ್ಯರಿಗೆ ನಾವು ಇದನ್ನು ಬಿಟ್ಕೊಟ್ಬಿಡೋಣಂತೆ, ಅವರ ಅನುಗ್ರಹಕ್ಕೆ ಪಾತ್ರ ಆಗೋಣಂತೆ. ಇದಕ್ಕೆ ಇನ್ನೂ ಒಂದು ಹೆಸರು ಬರ್ತದೆ, ವಾಕ್ಯ ಸುಧ. ರೂಪಂ ದೃಶ್ಯಂ ಲೋಚನಂ ದೃಕ್, ತದೃಶ್ಯಂ ದೃಕ್ತು ಮಾನಸಂ, ದೃಶ್ಯಾದಿ ವೃತ್ತಯ ಸಾಕ್ಷಿ, ದೃಗೇವ ನದು ದೃಶ್ಯತೆ. ರೂಪಂ ದೃಶ್ಯಂ ಲೋಚನಂ ದೃಕ್, ತದೃಶ್ಯಂ ದೃಕ್ತು ಮಾನಸಂ, ದೃಶ್ಯಾದಿ ವೃತ್ತಯ ಸಾಕ್ಷಿ, ದೃಗೇವ ನದು ದೃಶ್ಯತೆ. ನೀಲಪೀತ ಸ್ಥೂಲ ಸೂಕ್ಷ್ಮ, ಹ್ರಸ್ವ ದೀರ್ಘಾದಿ ಭೇದತಃ, ನಾನಾವಿಧಾನಿ ರೂಪಾಣಿ, ಪಶ್ಯೇ ಲೋಚನಮೇಕದಾ. ನೀಲಪೀತ ಸ್ಥೂಲ ಸೂಕ್ಷ್ಮ, ಹ್ರಸ್ವ ದೀರ್ಘಾದಿ ಭೇದತಃ, ನಾನಾವಿಧಾನಿ ರೂಪಾಣಿ, ಪಶ್ಯೇ ಲೋಚನಮೇಕದಾ. ಸಾಯಂಕಾಲ ಒಂದು ವರ್ಷ ಮಾಡಿ. ದೃಕ್ ದೃಶ್ಯ ವಿವೇಕ ಭಾರಿ ಸುಂದರವಾದ ಗ್ರಂಥ. ಸ್ವಲ್ಪ ಕೊನೆಯ 10 ಶ್ಲೋಕದಲ್ಲಿ ಸ್ವಲ್ಪ ಗಲಾಟೆ ಇದೆ, ಈಶ್ವರ ಅನುಗ್ರಹದಿಂದ ಸರಿ ಹೋಗ್ತದೆ. ಹ್ಮ್ ಹ್ಮ್